ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ನಮಸ್ಕಾರ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಗಣೇಶ್ ಪಿ ಕೊಲ್ಲೂರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಕೇಶವರಾಯನಬಂಡಿ ಗ್ರಾಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ರೈತರಿದ್ದಾರೆ. ಇವರ ಹೆಸರು ಗಣೇಶ್ ಪಿ. ಇವರು ಸುಮಾರು ಒಂದು 25-30 ವರ್ಷಗಳಿಂದಲೂ ಸಹಿತ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇವರ ಕುಟುಂಬವೇ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕುಟುಂಬ, ಕೃಷಿಯನ್ನೇ ಆಧರಿಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರ ತಂದೆ ತಾತಂದ್ರ ಕಾಲದಿಂದಲೂ ಕೃಷಿಯನ್ನು ಆಶ್ರಯಿಸಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಗಣೇಶ್ ಪಿ ಅವರು ವಿದ್ಯಾವಂತರು, ಪದವೀಧರರು, ಜೊತೆಗೆ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸಣ್ಣ ಮಲ್ಲಿಗೆಯನ್ನು ಬೆಳೀತಾರೆ, ಕಬ್ಬು ಬೆಳೀತಾರೆ, ದಾಳಿಂಬೆಯನ್ನು ಬೆಳೀತಾರೆ, ಶೇಂಗಾ ಬೆಳೀತಾರೆ, ಮೆಕ್ಕೆಜೋಳ, ಹಾಗೆ ನುಗ್ಗೆಯನ್ನು ಸಹಿತ ಬೆಳೀತಾ ಇರ್ತಾರೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವ ಮೂಲಕ ಅವರ ಕುಟುಂಬಕ್ಕೆ ಒಂದಿಷ್ಟು ಆರ್ಥಿಕವಾಗಿ ಸದೃಢತೆಯನ್ನು ಕಂಡುಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ಇದೆಯೋ ಆ ಎಲ್ಲ ಕೆಲಸಗಳನ್ನು ಕೃಷಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಣೇಶ್ ಪಿ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ಗಣೇಶ್ ಅವರೇ, ಈಗ ನಿಮ್ಮ ತಂದೆ ತಾತನವ್ರ ಕಾಲದಿಂದಲೂ ಕೃಷಿ ಮಾಡ್ತಾ ಬಂದಿದ್ರಿ? ಹೌದು ಸರ್, ನಮ್ಮ ತಾತ, ನಮ್ಮ ತಂದೆ ಮತ್ತೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಸರ್. ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್. ನಾವು ಟೋಟಲ್ 40 ಮೆಂಬರ್ಸ್ ನಮ್ಮ ಮನೇಲಿ ಇದೀವಿ ಸರ್. ಈಗಲೂ ನಮ್ಮ ಮನೇಲಿ 40 ಮೆಂಬರ್ಸ್ ಇದೀವಿ ಸರ್. ಯಾರ್ಯಾರು ಒಟ್ಟೊಟ್ಟಿಗೆ ಇದ್ದೀರಾ? ನಾವು 8 ಜನ ಅಣ್ಣ ತಮ್ಮಂದ್ರಿ ಸರ್. 8 ಜನ ಅಣ್ಣ ತಮ್ಮಂದ್ರು ಒಟ್ಟಿದ್ದೀವಿ. ಕೂಡಿದ್ದೀವಿ ಸರ್. ಈಗಿನ ಕಾಲಘಟ್ಟದಲ್ಲಿ ಕೂಡಿ ಬದುಕುವುದು ಕಷ್ಟ ಅನ್ಸುತ್ತೆ. ಅಂದ್ರೆ ತಮ್ಮ ತಮ್ಮ ಉದ್ಯೋಗಗಳನ್ನ ಕಂಡುಕೊಳ್ತಾ ಪ್ರತ್ಯೇಕವಾಗಿ ಕುಟುಂಬವನ್ನು ಮಾಡಿಕೊಳ್ಳುವಂಥದ್ದು ಹೆಚ್ಚು ಈ ಹೊಸ ಜೀವಮಾನದಲ್ಲಿ ನಡೀತಾ ಇರತಕ್ಕಂಥದ್ದು. ಇಷ್ಟು ವರ್ಷಗಳು 8 ಕುಟುಂಬಗಳು ನಿಮ್ಮ ಒಂದೇ ಮನೇಲಿದೆ? ಒಂದೇ ಮನೇಲಿದೆ ಸರ್. ಹಾ ಹಾ, ಏನು ಇದಕ್ಕೆ ಇದರ ಗುಟ್ಟೆ ಏನು, ಇಷ್ಟೆಲ್ಲ ಒಗ್ಗಟ್ಟಿನ ಗುಟ್ಟೆ ಏನು? ಇದು ಒಗ್ಗಟ್ಟಿನ ಗುಟ್ಟೆ ಏನಂದ್ರೆ ಸರ್, ಇದು ನಾವು ಕೂಡಿ ಬಾಳೋದ್ರಿಂದ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಲ್ಲೇ ಐತಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವು ಅವಿಭಕ್ತ ಕುಟುಂಬದಲ್ಲಿ ನಾವೊಂದು ಸ್ವರ್ಗವನ್ನು ಕಾಣ್ತದೆ ಸರ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಸರ್, ಈಗ ನಮ್ದು ಒಂದು ಇರ್ತಕ್ಕಂತ ಜಮೀನಲ್ಲಿ ಒಂದು ನೀನು ಒಬ್ಬೊಬ್ಬರಿಗೆ ಒಂದು ವಹಿಸ್ಬಿಟ್ಟಿದೆ ಸರ್. ಏನು ವಹಿಸಿರ್ತೀವಿ ಅಂದ್ರೆ, ಒಂದು 10 ಎಕರೆ ನೀನು ಆ ಕಡೆ ನೀನು ಅದನ್ನ ಮೇಂಟೈನ್ ಮಾಡ್ಬೇಕು, ಮಲ್ಲಿಗೆ ಮೇಂಟೈನ್ ಮಾಡ್ಬೇಕು, ಇನ್ನೊಬ್ಬತ್ತ ಮೆಕ್ಕೆಜೋಳನ ಇರ್ತದೆ ಸರ್, ಆ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ಒಬ್ಬೊಬ್ಬರಿಗೆ ಒಂದು ವಹಿಸ್ಕೊಂಡಿರ್ತೀವಿ ಸರ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಸರ್, ಒಬ್ಬರೊಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್. ಅವರು ಎಷ್ಟಾಗ್ಲಿ ನಮ್ಮನ್ನು ಅವರು ವಿದ್ಯಾವಂತ ಇದಾರೆ ಸರ್, ಒಬ್ಬರು ಮೇಸ್ಟ್ ಇದಾರೆ, ಇನ್ನು ಇದ್ದಾರಲ್ಲ 5-6 ಕೆಲಸ ಓದಿವಲ್ಲ, ಒಟ್ಟ ನಮ್ಮ ಕೆಲಸ ಅವ್ರಿಗೆ ಹೇಳೋದು, ನಾವು ಅವ್ರಿಗೆ ಹೇಳೋದು, ಒಟ್ಟ ಒಂದು ಸುಖ ದುಃಖಗಳನ್ನ ಹಂಚ್ಕೊಳ್ಳೋದು, ಹಂಗ ಒಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತದೆ ಸರ್ ಒಂದು ಬದುಕಿನ ಜೀವನ. ನೀವು 8 ಜನ ಅಣ್ಣ ತಮ್ಮರಿಗೂ ಮದುವೆ ಆಗಿದೆ? ಹೌದು ಸರ್, 8 ಜನ. ಅವ್ರಿಗೂ ಮಕ್ಕಳಾಗಿದ್ದಾರೆ? ಮಕ್ಕಳಾಗಿದ್ದಾರೆ ಸರ್. ಮಕ್ಕಳು ಎಲ್ಲ ಸೇರಿ 40 ಜನ ನೀವು ಒಟ್ಟಿಗೆ ಇದ್ದೀರಿ? ಒಟ್ಟಿಗಿದ್ದೀವಿ ಸರ್. ಈಗ ನಿಮ್ಮಲ್ಲಿ ಅಂದ್ರೆ ಇಷ್ಟು ವರ್ಷಗಳವರೆಗೂ ಯಾವುದೇ ಸಣ್ಣ ಪುಟ್ಟಕ್ಕೂ ಏನಾದರೂ ಜಗಳಗಳು ಈ ಥರದ್ದು ತಾಪತ್ರಯಗಳು ಬಂದು ಡಿಸ್ಟರ್ಬೆನ್ಸ್ ಅನಿಸಿಲ್ವಾ ನಿಮಗೆ? ಅನಿಸುತ್ತೆ ಸರ್, ಅದು ಡಿಸ್ಟರ್ಬೆನ್ಸ್ ಸರ್. ಅದನ್ನ ನಾವು ಏನು ಮಾಡ್ತೀವಿ ಸರ್ ಅಂದ್ರೆ, ರಾತ್ರಿ ಡಿಸ್ಟರ್ಬೆನ್ಸ್ ಏನೋ ಒಂದು ಜಗಳ ಆಯ್ತು ಅನ್ಸುತ್ತೆ, ಯಾವ್ದೋ ಒಂದು ಮಗುನ ಕಾಲಾಗಲಿ, ಒಂದು ನಮ್ಮ ಮಿಸಸ್ ಕಾಲಾಗಿನಾಯ್ತು ಅಂದ್ರೆ, ಅದು ಬೆಳಗ್ಗೆ ಎಲ್ಲ ನಾವು ಅವ್ರನ್ನ ಕೂಡಿಸಿ ಮತ್ತೆ ಅವ್ರ ಯಾವ ರೀತಿ ಮಾತಾಡಿ ಮತ್ತೆ ಅವ್ರ ಕೆಲಸಕ್ಕಾರ ಅವ್ರು ಹೋಗ್ಬಿಡ್ತಾರೆ ಸರ್. ಅದನ್ನ ಸಮಜಾಯಿಸಿ ಹೇಳ್ತೀವಿ ಸರ್, ಈ ತರ ಹೋದ್ರೆ ಹಿಂಗಿರುತ್ತೆ, ಈ ತರ ಹೋಗ್ಬಾರ್ದು, ಜಗಳ ಆಡೋದ್ರಿಂದ ಏನಿರಲ್ಲ ಅಂತಂದೇಳಿ ಮತ್ತೆ ನಮ್ಮ ಅವರವರು ಪಾಡಿಗೆ ಅವರ ಕಸಬಿಗೆ ಹೋಗ್ಬಿಡ್ತೀವಿ ಸರ್ ಬೆಳಿಗ್ಗೆ. ಈಗ ಇಡೀ ಕುಟುಂಬದ ಯಜಮಾನಿಕೆಯನ್ನ ಯಾರು ಮಾಡ್ತಾರೆ? ಇಡೀ ಕುಟುಂಬ ಯಜಮಾನಿಕೆ ನಾವೇ ಮಾಡ್ತೀವಿ ಸರ್. ನೀವು ಮಾಡ್ತೀರಿ? ಏನೇ ಹೆಚ್ಚು ಕಡಿಮೆ ಆದ್ರೂ ಸುಧಾರಿಸ್ಕೊಂಡು ಹೋಗಿ ಸುಧಾರಿಸ್ಕೊಂಡು ಹೋಗ್ತೀವಿ ಸರ್. ಎಲ್ಲ ನಿರ್ವಹಿಸ್ಕೊಂಡು ಹೋಗೋದು ನೀವೇ ಗಣೇಶ್? ನೀವೇ ದೊಡ್ಡವರ? ಇಲ್ಲ ಸರ್, ನಾನು 7 ವರ್ಷ ಸರ್. 700? 7 ವರ್ಷ ಸರ್. ಅಂದ್ರೆ ಚಿಕ್ಕವರಿಗೆ ಯಜಮಾನಿಕೆ? ಹೌದು ಸರ್. ಚಿಕ್ಕವರ ಯಜಮಾನಿಕೆ ಅಂದ್ರೆ ನಮ್ಮ ಅಣ್ಣವ್ರು ಅದಾರೆ ಸರ್. ಅವ್ರು ಏನೇ ಒಂದು ನಾವು ಯಾವಾರ ದೊಡ್ಡ ಮಟ್ಟದಲ್ಲಿ ಏನಾರ ಒಂದು ಹೊಲ ತಗೊಳ್ಬೇಕಂದ್ರೆ ಒಂದೇ ಎಲ್ಲರೂ ಕೂಡಿ ನೈಟು ಎಲ್ಲ ಮಾತಾಡ್ಕೊಂಡು ಇಂಥ ಏನಾರು ಒಂದು ಇಂಥ ಒಂದು 50,000 ಒಂದು ಲಕ್ಷದ ಏನಾರು ಬಂಡವಾಳ ಹಾಕ್ಬೇಕಂದ್ರೆ ರಾತ್ರಿ ಎಲ್ಲ ಕುಂತು ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಿ ಹೌದಾ ಅದು ಅದರಿಂದ ಲಾಭ ಆಯ್ತಾ ಅದೇನು ನಷ್ಟ ಆಯ್ತಾ ಅಂತಂದು ಹೇಳಿದ್ರ ಅವ್ರು ಒಂದು 4-6 ಮಂದಿ ನಮ್ಮ ಕಡೆಗೆ ಆದ್ರ ಹೌದು ಅದರಿಂದ ಮಾಡಿ ಚೆನ್ನಾಗಿ ದಳಂಬರಿ ಮಾಡಿದ್ರೆ ಚೆನ್ನಾಗಿ ಅದಕ್ಕೆ ಆ ಬೆಳೆ ಮಾಡಂತಂದ್ರೆ ಒಗ್ಗಟ್ಟಿನಿಂದ ಒಟ್ಟ ಒಂದು ಕುಟುಂಬವನ್ನು ಸಾಕ್ಸ್ತದೆ ಸರ್. ಒಟ್ಟ ಎಲ್ಲರ ಸಹಕಾರನು ಮುಖ್ಯ ಸರ್. ಈಗ ನಿಮ್ ತಂದೆ ಅಂತ ಬಂದ್ರೆ ಹೀಗೆ ಕುಡು ಕುಟುಂಬದಲ್ಲಿ ಇದ್ದಾರ? ಇಲ್ಲ ಸರ್, ಅವರು ನಾವಪ್ಪನವರು ಒಬ್ಬರೇ ಸರ್, ತಂದೆಗೆ ಒಬ್ಬ ಮಗನ, ಹಂಗಾಗಿರೋದ್ರಿಂದ ಅವರು ಕೂಡ ಕುಟುಂಬದಲ್ಲಿ ಸರ್. ಅವರು ನಿಮ್ ತಂದೆಯವರು ಇದಾರ? ನಮ್ಮ ತಂದೆಯವರಿಲ್ಲ, ತೀರ್ಕೊಂಡ್ರು ಸರ್. ಈಗ ನೀವು 8 ಜನ ಅಂತ ಬಂದ್ರು, ನಾವು 8 ಕುಟುಂಬಗಳು ಮಕ್ಕಳು ಇವರೆಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ರಿ. ಒಟ್ಟಿಗೆ ಬರ್ತೀವಿ ಸರ್. ಕೃಷಿ ಏನೇನು ಮಾಡ್ತಾ ಇದ್ರಿ ಸರ್? ನಾವು ಕೃಷಿಯಲ್ಲಿ ಮಲ್ಲಿಗೆ ಬೆಳಿತೀವಿ ಸರ್, ಮೆಕ್ಕೆಜೋಳ, ಆಮೇಲೆ ಶೇಂಗಾ, ಆಮೇಲೆ ಕನಕಾಂಬರಿ ಹೂವು ಹಾಕಿದ್ದೀವಿ ಸರ್, ಆಮೇಲೆ ದಳಂಬರಿ ಬೆಳಿತೀವಿ ಸರ್. ಒಟ್ಟ ಆಲ್ ಕ್ರಾಪ್ಸ್ ಅನ್ನ ಎಲ್ಲ ಬೆಳಿತೀವಿ ಸರ್. ಎಲ್ಲ ಬೆಳೆಗಳನ್ನು ಬೆಳಿತೀವಿ ಸರ್. ಒಟ್ಟ ನಾವು ಯಾವುದೇ ರೀತಿ ಯಾವ್ದನ್ನು ನಾವು ಮಾರ್ಕೆಟ್ ಹೋಗಿ ಕುಣಲ್ ಸರ್. ನಾವು ತರಕಾರಿಯಲ್ಲಿ 1 ಎಕರೆಯನ್ನು ಫಿಕ್ಸ್ ಮಾಡಿರ್ತೀವಿ ಸರ್. ನಾವು ಆ 1 ಎಕರೆಯಲ್ಲಿ ಎಲ್ಲ ಸೊಪ್ಪುಗಳನ್ನು ಬೆಳೆಗಳ ಹಾಕಿರ್ತೀವಿ ಸರ್. ಅಲ್ಲ ಹೊಲದಿಂದ ತಂದು ಊಟ ಮಾಡ್ತೀವಿ ಸರ್. 1 ಎಕರೆಯಲ್ಲಿ ಎಲ್ಲ ಫಿಕ್ಸ್ ಸರ್. ಅದು ಅದರಲ್ಲಿ ಮೆಣಸಿನಕಾಯಿ ಬಂತು, ಬದನೆಕಾಯಿ ಬಂತು, ಒಟ್ಟ ಕುಟುಂಬಕ್ಕ ಏನನ್ನ ನಾವು ತರಕಾರಿಗಳು ಆ ತರಕಾರಿಗಳು 1 ಎಕರೆಯಲ್ಲಿ ಫಿಕ್ಸ್ ಮಾಡಿರ್ತೀವಿ ಸರ್. ನಿಮ್ಮ ಮನೆಗೆ ಏನ್ ಬೇಕೋ ಅಲ್ಲೇ ತಗೊಂಡ್ಬರ್ತೀವಿ? ಅಲ್ಲೇ ತಗೊಂಡ್ಬರ್ತೀವಿ. ಉಳಿದಿದ್ದು ಮಾರ್ಕೆಟ್ಗೆ? ಮಾರ್ಕೆಟ್ಗೆ ಕೊಡಲ್ಲ ಸರ್. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳಿತೀರಿ? ಅಷ್ಟು ಬೆಳಿತೀವಿ. 1 ಎಕರೆ ಅಷ್ಟು ಬೇಕಾಗ್ತದೆ? ಅದು ಬೇಕಾಗ್ತದೆ ಅಂದ್ರೆ ಉಳಿದಿದ್ದು ನಮ್ಮ ಹೊಲದಲ್ಲಿ ಕೆಲಸಕ್ಕೆ ನಮ್ಮ ಆಳುಗಳು ಅಂತ ಬರ್ತಾರೆ ಸರ್, ಅವರಿಗೆ ತಗೊಂಡು ಹೋಗ್ತಾರೆ ಸರ್. ಅವ್ರಿಗೆ ಫ್ರೀ ಕೊಟ್ಬಿಡ್ತೀರಿ? ಅವ್ರಿಗೆ ಫ್ರೀ ಕೊಡ್ತೀವಿ ಸರ್. ನಮ್ಮ ಮೊದಲು ಕೆಲಸ ಮಾಡಿದ್ರೆ ಫ್ರೀ ಸರ್ ಅವ್ರಿಗೆ. ತರಕಾರಿ ಏನೇ ಹಾಕಿರ್ಲಿ ಎಲ್ಲ ನಿಮ್ಗೆ? ಏನೇನು ಬೆಳ್ಕೊಳ್ತೀರಿ ನಿಮ್ ಮನೆಗೋಸ್ಕರನೇ? ಏನೇನು ಬೆಳಿತೀರಿ ಸರ್? ನಮ್ಮ ಮನೆಗೋಸ್ಕರ ಅಂದ್ರೆ ತರಕಾರಿಯಲ್ಲಿ ಮೆಣಸಿನಕಾಯಿ ಹಾಕ್ತಿರ್ತೀವಿ ಸರ್, ಬದನೆಕಾಯಿ ಹಾಕ್ತಿವಿ ಸರ್, ಆಮೇಲೆ ಸೊಪ್ಪಿನ ಐಟಮ್ ಸರ್, ಕೊತ್ತಂಬರಿ ಬಂತು, ಸಬೆ ಸೊಪ್ಪು ಬಂತು, ಮೆಂತ್ಯ ಸೊಪ್ಪು, ರಾಜಗಿರಿ, ಆಮೇಲೆ ಇನ್ನ ಸೊಪ್ಪಿನ ಐಟಮ್ಸ್ ಎಲ್ಲ ಹಾಕಿರ್ತೀವಿ ಸರ್. ಆಮೇಲೆ ಇದು ಸರ್ ನಮಗೆ ಪುಷ್ಟಿದಾಯಕ ಆಗಿರ್ತಕ್ಕಂತ ಒಂದು ಗೆಣಸು ಕೂಡ ಒಂದು 2 ಮಡಿ 3 ಮಡಿನ ನಾವು ಹಾಕೊಂಡಿರ್ತೀವಿ ಸರ್. ಅವು ಕೇವಲ ಆಸನ ಆ ಕಡೆ ಎಲ್ಲ ಬೆಳಿತ ಅಂತ ಹೇಳಿದ್ರೆ ನಮ್ಮಲ್ಲೂ ನಾನು ಬೆಳೆದಿನಿ ಸರ್. ಹೌದಾ? ಹೌದು ಸರ್. ಇಲ್ಲಿ ಬೆಳಿಬಹುದು ಗೆಣಸು? ಇಲ್ಲಿನೂ ಬೆಳಿಬಹುದು ಸರ್. ಗೆಣಸನ್ನು ಬೆಳಿಬಹುದು ಸರ್, ಆಲೂಗಡ್ಡೆನೂ ಬೆಳಿಬಹುದು. ಈಗ ನೀವು ನಿಮ್ಮ ಮನೆಗೋಸ್ಕರ ತರಕಾರಿಗಳನ್ನ ಆಹಾರ ಬೆಳೆಗಳನ್ನು ಬೆಳ್ಕೊಳ್ತೀರಿ? ಸಾಮಾನ್ಯವಾಗಿ ಮಾರುಕಟ್ಟೆಗೆ ಬರ್ತಕ್ಕಂಥ ತರಕಾರಿಗಳಿಗೆ ಔಷಧಿ ಸಿಂಪರಣೆ ಹೆಚ್ಚಿರ್ತದೆ ಅಂತ ಒಂದು ಮಾತಿದೆ. ನೀವು ಹೇಗೆ ನಿಮ್ಮ ಮನೆಗೋಸ್ಕರ ನೀವು ಬೆಳೆಕೊಳ್ತೀರಾ? ಔಷಧಿ ಸಿಂಪರಣೆ, ರಾಸಾಯನಿಕ ವಸ್ತುಗಳ ಬಳಕೆ ಇವೆಲ್ಲ ಯಾವ ಪ್ರಮಾಣದಲ್ಲಿದೆ? ಬಳಸ್ತಾ ಇದ್ರೋ ಅಥವಾ ಬಳಸ್ತಾನೆ ಇಲ್ವೋ, ಹೇಗೆ? ಸರ್, ನಾವು ಮನೆಗೆ ಏನು ಹಾಕಿರ್ತೀವಲ್ಲ ಆ ಒಂದರಲ್ಲಿ ರಾಸಾಯನಿಕ ಔಷಧನ ಬಳಸಲ್ಲ ಸರ್. ಅದರಲ್ಲಿ ಈಗ ಯಾವಾಗ ಸರ್ ಅಂದ್ರೆ ಇದು ಆಗಸ್ಟ್ ಅಲ್ಲ ಸರ್, ಆಗಸ್ಟ್ ತಿಂಗಳ ಬದನೆಗಾಗಿ ಭಾರಿ ಹುಳು ಇರುತ್ತೆ ಸರ್. ಯಾಕಂದ್ರೆ ವಾತಾವರಣ ಕೂಲ್ ಇರೋದ್ರಿಂದ ಹುಳುಗಳ ಸಂಖ್ಯೆ ಹೆಚ್ಚಿರ್ತದೆ ಸರ್. ಅವಾಗ ಏನು ಮಾಡ್ತೀವಿ ನಾವು ಅವನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಹರ್ಕೊಂಡು ಬಿಡ್ತೀವಿ ಸರ್. ಉಳ್ಕಿದ್ದನ್ನು ಕೈಬಿಟ್ಬಿಡ್ತೀವಿ, ಅದು ಹುಳ ತಿಂದು ಆ ಬೀಜ ಅದು ಮೆಣಸಿನಕಾಯಿ ಎಣ್ಣೆಯಲ್ಲಿ ಕೋಯ್ಬಿಡ್ತು ಸರ್. ಮತ್ತೆ ಯಾವಾಗ ಸರ್ ಇದು ಡಿಸೆಂಬರ್ಲಿಂದ ಹುಳ ಕಡಿಮೆ ಆಗುತ್ತೆ ಸರ್. ಅವಾಗಲಿಂದ ಅದನ್ನು ನಾವು ಮನೆಗೆ ಒಣಮೆಣಸಿನಕಾಯಿ ಅಂತ ಮಾಡ್ಕೊಂತೀವಿ. ಆಮೇಲೆ ಇವು ಬದನೆಕಾಯಿಯನ್ನು ಬೆಳಿತೀವಲ್ಲ ಅವನ್ನ ನಾವು ಮನೆಗೆ ಯೂಸ್ ಮಾಡ್ಕೊಂತೀವಿ ಸರ್. ಅವಾಗ ಸೊಪ್ಪಿಗೇನು ಐಟಮ್ಸ್ ಏನು ಅಷ್ಟು ಸಿಂಪರಣೆ ಮಾಡಲ್ಲ ಸರ್. ನಮ್ಮ ಮನೆಗೆ ಹಾಕಿರ್ತಕ್ಕಂಥ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಸರ್ ನಾವು ಬಳಸೋದು. ಕಡಿಮೆ ಅಂದ್ರೆ ತಕ್ಕ ಮಟ್ಟಿಗೆ ಬಳಸ್ತೀರಿ ಅಂತ? ತಕ್ಕ ಮಟ್ಟಿಗೆ ಬೆಳಿತೀವಿ ಸರ್, ಸ್ವಲ್ಪ ಕಡಿಮೆ. ನಮ್ಮ ಅನಿಸಿಕೆ ಪ್ರಕಾರ ಭಾಳ ಕಡಿಮೆ ಸರ್ ನಾವು ಬಳಸೋದು. ಅದು ರಾಸಾಯನಿಕ ಗೊಬ್ಬರ ಭಾಳ ಕಡಿಮೆ. ಈಗ ನಿಮಗೆ ಒಟ್ಟು ಎಷ್ಟು ಕೃಷಿ ಭೂಮಿ ಇದೆ ಸರ್? ಒಟ್ಟು ನಮ್ದು ಒಂದು 100 ಎಕರೆ ಇದೆ ಸರ್. 100 ಎಕರೆ? 100 ಸರ್. 100 ಎಕರೆನು ಉಳುಮೆ ನಡೀತಾ ಇದೆಯಾ? ಹೌದು ಸರ್, 100 ಎಕರೆನು ಉಳುಮೆ ನಡೀತಾ ಸರ್. ಅರಗ ಡ್ರೈ ಲ್ಯಾಂಡ್ ಇದೆ ಸರ್, ಮತ್ತು ನೀರಾವರಿನೂ ಬೇರೆ ಇದೆ ಸರ್. ಈ 100 ಎಕರೆಯಲ್ಲಿ ನೀರಾವರಿ ಎಷ್ಟಿದೆ? ನೀರಾವರಿ ಒಂದು 60-70 ಎಕರೆ ಆಗುತ್ತೆ ಸರ್. 60-70 ಎಕರೆ ನೀರಾವರಿ ಅಂದ್ರೆ ಏನು? ನೀರಾವರಿ ಮೂಲ ಏನು ಅದಕ್ಕೆ? ನೀರಾವರಿ ಮೂಲ ಅಂದ್ರೆ ನಮ್ದು ನಾವು ಈಗ 5 ಕಿಲೋಮೀಟರ್ ಇಂದ ನಮ್ಮ ಹೊಳೆ ಇದು ಇದೆ ಸರ್, ನಮಗೆ ತುಂಗಭದ್ರಾ ನದಿ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲಿ ನಮ್ದು ಹೊಲ ಇದೆ ಸರ್. ಅದು ಉಪನ್ಯಾಗಳ ಹತ್ರ ಇದೆ ಸರ್. ನಮಗೆ ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಂತರ ಇದೆ ಸರ್. ಅಲ್ಲಿಂದ ಪೈಪ್ ಲೈನ್ ತಗೊಂಡು ಆ ಒಂದು ಕೃಷಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ ಸರ್. ಪೈಪ್ಲೈನ್ ತಂದಿದ್ರು? ಪೈಪ್ಲೈನ್ ತಂದಿದೆ ಸರ್. ಯಾವ ರೀತಿ ಈ ಪೈಪ್ಲೈನ್ ಹಾಕೊಳ್ಳಕ್ಕೆ ಸರ್ಕಾರದಿಂದ ಪರ್ಮಿಷನ್ ಸಿಗೋ ಈ ತರದ ಏನಾದ್ರು? ಹೌದು ಸರ್, ನಮಗೆ ಅಡೆತಡೆಗಳು ಬಂದ್ ಸರ್. ನಾವು ಅಲ್ಲಿ ರೈಲ್ವೆ ಗೇಟ್ ದಾಟಕ್ ಒಂದು ಸಮಸ್ಯೆ ಆಯ್ತು ಸರ್. ಆಮೇಲೆ ರೋಡ್ NH-13 ಸರ್ ದಾಟಕ್ ಒಂದು ಸಮಸ್ಯೆ ಸರ್. ಅಲ್ಲಿಂದ ಹೋಗಿ ನಾವು ಸಾರಿಗೆ ಇಲಾಖೆಯಲ್ಲಿ ಹೋಗಿ ಒಂದು ಅನುಮತಿ ತಗೊಂಡ್ವಿ ಸರ್. ಆಮೇಲೆ ಇದು ರೈಲಲ್ಲಿ ದಾಟಲಿಕ್ಕೆ ಇತ್ತೀಚೆಗೆ ರೈತರಿಗೆ ಅವಕಾಶ ಮಾಡಿಕೊಟ್ಟರು ಸರ್. ಹೌದು ಸರ್, ಹುಬ್ಬಳ್ಳಿ ಮತ್ತೆ ಧಾರವಾಡ ಜಂಕ್ಷನ್ ಅಲ್ಲಿ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡ್ ಬಂದು ನಾವು ಪೈಪ್ಲೈನ್ ದಾಟಿಸ್ಕೊಂಡು ಇವತ್ತು ಜೀವನ ನಡೆಸಿದ್ವಿ ಸರ್. ಹೌದಾ? ಹೌದು ಸರ್. ಈಗ ಸುಮಾರು 60-70 ಎಕರೆಗೂ ನಿಮ್ಗೆ ನದಿ ನೀರೇ? ನದಿ ನೀರಲ್ಲ ಸರ್, ಇದು ಬೋರ್ವೆಲ್ ಸರ್, ಆದ್ರೆ ಇಂಪ್ರೂವ್ಮೆಂಟ್ ಸರ್. ಇಂಪ್ರೂವ್ಮೆಂಟ್ ನೀವು ಪೈಪ್ಲೈನ್ ಹಾಕೊಂಡಿದ್ರಿ? ಹೌದು ಸರ್. ಅಂದ್ರೆ ನದಿ ನೀರು ಹಿನ್ನೀರು ಬರ್ತದ? ಹಿನ್ನೀರು ಬರ್ತದೆ ಸರ್. ಹಿನ್ನೀರು ನದಿ ತುಂಬಿ ಹಿನ್ನೀರು ಬಂದಾಗ ಮಾತ್ರ ನಿಮ್ಗೆ ಈ ಕಡೆ ಬರ್ತದೆ? ಈ ಕಡೆ ಬರ್ತದೆ ಸರ್. ಒಂದು ಮಾರ್ಚ್ ಮೇ ಜೂನ್ ಅಲ್ಲಿ ನಮ್ಗೆ ಟಫ್ ಆಗುತ್ತೆ ಸರ್. ಯಾಕಂದ್ರೆ ನಮ್ಗೆ ತುಂಗಭದ್ರಾ ನದಿ ಇರಲ್ಲ, ಅವಾಗ ನೀರು ಇರಲ್ಲ ಸರ್. ಆ ಟೈಮಲ್ಲಿ ಸ್ವಲ್ಪ ಒಂದು 15-20 ಎಕರೆ ಅಟ್ರ ಇರುತ್ತೆ ಸರ್. ಯಾವಾಗ ನದಿ ತುಂಬಿದೆ ಅಂದ್ರೆ 60-70 ಎಕರೆ ರನ್ನಿಂಗ್ ಆಗುತ್ತೆ ಸರ್. ನೀರು ನಿರಂತರವಾಗಿ ಬರ್ತಾ ಇರ್ತದೆ? ಬರ್ತಾ ಇರ್ತದೆ ಸರ್. ಅಲ್ಲಿಂದ ಏನು ಮೋಟರಿಂದ ಇದು ಮಾಡ್ತೀರಾ? ಮೋಟರ್ ಸರ್. ಒಂದತ್ರ ಸಂಪ್ ಮಾಡಿ ಸರ್, ಈಗ 5 ಕಿಲೋಮೀಟರ್ ಅಲ್ಲಿ ನಡುಕ ಒಂದತ್ರ ಸಂಪ್ ಇದೆ ಸರ್. ಆ ಸಂಪಿನಲ್ಲಿ ನೀರು ಸ್ಟಾಕ್ ಮಾಡ್ತೀವಿ, ಮತ್ತೆ ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡ್ಕೊಂತೀವಿ ಸರ್ ನೀರು. ಓ ಹಂಗೆ. ಇಲ್ಲಿ ಏನ್ ಮಾಡ್ಕೊಂಡ್ರಿ ನೀವು ಸ್ಟಾಕ್ ಮಾಡ್ಕೊಳಕ್ಕೆ? ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಹೊಂಡ ಮಾಡಿದ್ದೀವಿ ಸರ್. ಕೃಷಿ ಹೊಂಡ ತರ? ಕೃಷಿ ಹೊಂಡ. ಎಷ್ಟು ಅಳತೆಯಲ್ಲಿ ಮಾಡಿದ್ರಿ? ಅದು 200x200 ಇದೆ ಸರ್. ಅಲ್ಲಿ 2 ಮೋಟರ್ ಅಲ್ಲಿಂದ ಇದಕ್ಕೆ ನೀರು ಡಂಪ್ ಮಾಡ್ಕೊಂತೀವಿ ಸರ್. ಈಗ ನಿಮ್ಗೆ ಇಷ್ಟೆಲ್ಲ ನೀರಾವರಿ ಮೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಯಾವ ಯಾವ ಯೋಜನೆಗಳನ್ನ ಬಳಸ್ಕೊಳ್ತಾ ಇದ್ದೀರಿ? ಸರ್ಕಾರದ ಯೋಜನೆಗಳನ್ನ ಸರ್, ಅಂದ್ರೆ ನಾವು ಸರ್ ಕೃಷಿ ಹೊಂಡ ತರ. ಕೃಷಿ ಹೊಂಡ ಎಷ್ಟು ಅಳತೆಯಲ್ಲಿ ಮಾಡಿದ್ರಿ? ಅದು 200x200 ಇದೆ ಸರ್. ಅಲ್ಲಿ 2 ಮೋಟರ್ ಅಲ್ಲಿಂದ ಇದಕ್ಕೆ ನೀರು ಡಂಪ್ ಮಾಡ್ಕೊಂತೀವಿ ಸರ್. ಈಗ ನಿಮ್ಗೆ ಇಷ್ಟೆಲ್ಲ ನೀರಾವರಿ ಮೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಯಾವ ಯಾವ ಯೋಜನೆಗಳನ್ನ ಬಳಸ್ಕೊಳ್ತಾ ಇದ್ದೀರಿ? ಸರ್ಕಾರದ ಯೋಜನೆಗಳನ್ನ ಸರ್, ಅಂದ್ರೆ ನಾವು